ವೃತ್ತಿಯನ್ನ ಮಾಡುವುದಕ್ಕೂ ಕೃಷಿಯನ್ನ ಮುಂದುವರಿಸುವುದಕ್ಕೂ ಯಾವ ರೀತಿಯ ಒಂದು ವ್ಯತ್ಯಾಸ ಕಾಣ್ತಾ ಇದೆ? ಕೃಷಿಯಲ್ಲಿ ಯಾವ ರೀತಿಯ ಒಂದು ಖುಷಿ ಇದೆ ಅಂತ ಹೇಳ್ತೀರಿ ನೀವು? ಸರ್, ವೃತ್ತಿಯಲ್ಲಿ ನಾವು ಕೆಲಸ ಮಾಡಬೇಕು ಮತ್ತೆ ಬೇರೆಯವರ ಅಂಡರಲ್ಲಿ ಕೆಲಸ ಮಾಡಬೇಕು, ಪ್ರೆಷರೈಸ್ ಇರ್ತದೆ. ಕೃಷಿಯಲ್ಲಿ ಅಂದ್ರೆ ನಾವು ಮಾಡಿದ್ದು, ನಮ್ಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಮತ್ತೆ ಯಾವ್ದು ಬೇಕಾದ್ರೂ ಏನಾದ್ರೂ ಮಾಡಬಹುದು. ಕೃಷಿಯಲ್ಲಿ ತುಂಬಾ ತೃಪ್ತಿ ಸಿಗ್ತದೆ, ವೃತ್ತಿಯಲ್ಲಿ ಸಿಗುವುದಿಲ್ಲ. ವೃತ್ತಿಯಲ್ಲಿ ಹಣ ಸಿಗ್ತದೆ, ಕೆಲಸ ಮಾಡಿದ ಸಂಬಳ ಸಿಗ್ತದೆ, ಅದೆಲ್ಲ ಉಂಟು ಸಿಗ್ತದೆ. ಆದ್ರೆ ಕೃಷಿಯಲ್ಲಿ ನಾವೊಂದು ಗಿಡ ಒಂದು ಹೂ ಬಿಡುವಾಗ ಅಥವಾ ಹಣ್ಣು ಆಗುವಾಗ ಅದರದ್ದು ತೃಪ್ತಿ ಮತ್ತೆ ಹಣ್ಣು ಹಂಪಲುಗಳು ಎಲ್ಲ ಆಗುವಾಗ ಅದರದ್ದು ತೃಪ್ತಿ ಮತ್ತೆ ಹೆಲ್ತ್ ಮೇನ್ ಆರೋಗ್ಯ ತುಂಬಾ ಒಳ್ಳೇದಾಗ್ತದೆ. ಯಾಕಂದ್ರೆ ನಾವು ಒಂದು ರೌಂಡ್ ಹಾಕಿ ಬರುವಾಗ ಎಲ್ಲ ಯೋಗ ಹಾಕಿ ಎಕ್ಸಸೈಸ್ ಎಲ್ಲ ಆಗ್ತದೆ. ಅದನ್ನ ನನಗೆ ಕೃಷಿ ಅಂದ್ರೆ ತುಂಬಾ ಇಷ್ಟ. ಈಗ ನೀವು ಇಲ್ಲಿಗೆ ಬಂದಾಗ ನಿಮ್ಮ ಒಂದು ಕೃಷಿ ಜಮೀನು ಒಂದು ಪರಿಸ್ಥಿತಿ ಹೇಗಿತ್ತು? ಇದನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡ್ರೆ ನೀವು? ನಾನು ಕೆಲಸ ಮಾಡುವಾಗನೆ ಒಂದು 2 ವರ್ಷದ ಮುಂಚೆ ಒಂದು ಪ್ಲಾನ್ ಮಾಡ್ತಾ ಇದ್ದೆ. ಅದರ ಮುಂಚೆ ತಂದೆಯವರು ನಡ್ತಾ ಇದ್ದರು, ಭತ್ತ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಈ ಗುಡ್ಡಗಾಡಿನಲ್ಲಿ ಏನ್ ಮಾಡ್ಬೇಕಂತ ಅವ್ರು ಏನು ಯೋಚನೆ ಮಾಡಲಿಲ್ಲ. ನಾನು 2 ವರ್ಷದಿಂದ ಪ್ಲಾನ್ ಮಾಡ್ತಾ ಏನ್ ಮಾಡ್ಬೇಕು, ಹೇಗೆ ಇಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ಗೆ ನಾನು ಬಂದು ಏನು ಸಮತಟ್ಟು ಮಾಡ್ಲಿಲ್ಲ, ಖಾಲಿ ಒಂದು ಅದು ಪೊದೆಗಳನ್ನೆಲ್ಲ ಬಿಟ್ಟು ತೆಗೆದು ಅದರನ್ನೇ ಅಲ್ಲದರಲ್ಲೇ ನಾನು ಅಡಿಗೆ ಸಸಿನ ಇಟ್ಟೆ ಫಸ್ಟ್ಗೆ. ಆಮೇಲೆ ಗೇರು ಬೀಜ, ಆಮೇಲೆ ಅದಕ್ಕೆ ಕರಿಮೆಣಸು, ಬಾಳೆಗಿಡ, ಅದರಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದೆ. ಮತ್ತೆ ಆಯುರ್ವೇದಿಕ ಗಿಡ, ತುಂಬಾ ನಾನು ಆಯುರ್ವೇದಿಕ ಗಿಡ ನೆಟ್ಟಿದ್ದೇನೆ. ಮತ್ತೆ ನನಗೆ ಈ ಪ್ರಾಣಿ ಪಕ್ಷಿಗಳು ತುಂಬಾ ಇಷ್ಟ. ನಾನು ಕೆಲವು ಬಾಳೆಗಿಡದಲ್ಲಿ ಹಣ್ಣುಗಳನ್ನು ಬಿಡ್ತೇನೆ, ಅವರಿಗೆ ತಿನ್ನಲಿಕ್ಕೆ ಪಪ್ಪಾಯ ಬಿಡ್ತೇನೆ, ಚಿಕ್ಕು ಬಿಡ್ತೇನೆ, ಹಾಗೆ ಅವೆಲ್ಲ ಸ್ವಲ್ಪ ಅದು ಕೂಡ ನನಗೆ ಸ್ವಲ್ಪ ತೃಪ್ತಿ ತರ್ತದೆ. ಮತ್ತೆ ಕೃಷಿಯಲ್ಲಿ ನನಗೆ ಲಾಭನೇ ಉಂಟು, ನಮ್ದು ಲಾಸ್ ಅಂತ ಇಲ್ಲ. ಮತ್ತೆ ನಮಗೆ ಒಂದು ಫ್ರೀಡಮ್ ಉಂಟು, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಆ ಫಂಕ್ಷನ್ ಕೂಡ ಹೋಗ್ಬೋದು, ಎಲ್ಲಿ ಕೂಡ ಮೀಟಿಂಗ್ ಅಟೆಂಡ್ ಮಾಡಬಹುದು. ಈಗ ಯಾವುದೇ ಒಂದು ಬೆಳೆಯನ್ನ ಬೆಳಿಬೇಕಿದ್ರೆ ಮಣ್ಣು ಫಲವತ್ತಾಗಿರ್ಬೇಕು, ಮಣ್ಣಿನ ಒಂದು ಪೋಷಕಾಂಶದ ಮಟ್ಟವನ್ನ ನಾವು ನಿರಂತರವಾಗಿ ಕಾಪಾಡಿಕೊಳ್ಬೇಕು ಅಂತ ಹೇಳ್ತೀವಿ. ನೀವು ಯಾವ ರೀತಿ ಈ ಮಣ್ಣಿನ ಒಂದು ಗುಣಮಟ್ಟವನ್ನ ಕಾಪಾಡಿಕೊಳ್ತೀರಿ, ಏನೇನು ಗೊಬ್ಬರ ಕೊಡ್ತೀರಿ? ಸರ್, ಮಣ್ಣಿನ ಒಂದು ಗುಣ ಅದು ಮೇನ್, ಅದು ಮುಖ್ಯ ಪ್ರಾಮುಖ್ಯ. ನಮ್ಮದು ಗುಡ್ಡಗಾಡುವುದರಲ್ಲಿ ಮಣ್ಣು ಫಲವತ್ತಾಗಿರ್ತದೆ. ಯಾಕಂದ್ರೆ 10-15 ವರ್ಷ ಇಂಚಿಗಿಂತ ಅದು ಕಾಡಿನಲ್ಲಿ ಇದ್ದ ಕಸ ಕಡ್ಡಿ ಬಿದ್ದೆಲ್ಲ ಮಣ್ಣು ಫಲವತ್ತಾಗಿದೆ. ಅದನ್ನು ನಾವು ಅಗೆದು ಅದನ್ನು ಇದು ಮಾಡಿದರೆ, ಸಮತಟ್ಟು ಮಾಡಿದರೆ ಅದು ಅದು ಒಳ್ಳೆ ಮಣ್ಣು ಕೆಳಗೆ ಬೀಳ್ತದೆ. ಅದಕ್ಕೆ ನಾನು ಅದೇನು ಏನು ಮಾಡಲಿಲ್ಲ, ಇದ್ದ ಹಾಗೇನೆ. ಮತ್ತೆ ಆದಷ್ಟು ನೀರು ಇಂಗಿಸುವಿಕೆ ಮಾಡ್ತೇನೆ ನಾನು. ಮತ್ತೆ ಅದಕ್ಕೆ ಕಸ ಕಡ್ಡಿ ಮತ್ತೆ ಈ ಗೇರು ಬೀಜದ ಎಲೆ ಮತ್ತೆ ಬೇರೆ ಗಿಡಗಳ ಗೆಳೆಗಳನ್ನು ಅದರಲ್ಲಿ ಕಂಪೋಸ್ಟ್ ಆಗಿ ಮಾಡ್ತೇನೆ ನಾನು. ಅದರಲ್ಲಿ ಏನಂದ್ರೆ ನಾವು ಎಲ್ಲ ಇದರ ಇದು ಮಾಡಿದ ನಮಗೆ ಅದರ ಎರೆಹುಳಾಗಲಿ ಅಥವಾ ಯಾವುದಾದ್ರೆ ಅಲ್ಲಿ ಕ್ರಿಮಿಕೀಟಗಳು ಬರುದಿಲ್ಲ, ಒಳ್ಳೆ ಫಲವತ್ತಾದ ಮಣ್ಣಾಗಿರ್ತದೆ. ಈಗ ಕಾಂಪೋಸ್ಟ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಯಾವ ರೀತಿ ಮಾಡ್ತಾ ಇದ್ರಿ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ನಮ್ಮದು ಕಾಂಪೋಸ್ಟ್ ನಲ್ಲಿ 10 ಮೀಟರ್ ಬೈ 12 ಉದ್ದಾಗಲ ಗುಂಡಿ, ಒಂದು 3 ಫೀಟ್ ಡೆಪ್ತ್ ಇದೆ. ಅದಕ್ಕೆ ನಾವು ಏನಂದ್ರೆ ಫಸ್ಟ್ಗೆ ನಾವು ಒಂದು ಎಲೆ ಹಾಕ್ತೇವೆ, ಒಣಗಿದ ಎಲೆ, ಅದರ ಮೇಲೆ ಅಡಿಕೆ ಸಿಪ್ಪೆ, ಅದರ ಮೇಲೆ ಅಟ್ಟಿ ಗೊಬ್ಬರದ ಶನಗ ನೀರು, ಆಮೇಲೆ ಬೂದಿ. ಇಗ್ನಿಶಿ ಅವರೇ ಹೇಳಿಗ ಈ ಕಾಂಪೋಸ್ಟ್ ಮಾಡುವ ವಿಧಾನದ ಬಗ್ಗೆ. ಸರ್, ಕಾಂಪೋಸ್ಟ್ ನಲ್ಲಿ ಮೊದಲು ನಾವು ಒಂದು 10 ಬೈ 12 3 ಫೀಟ್ ಡೆಪ್ತ್ದೊಂದು ಗುಂಡಿ ಮಾಡಿದ್ದೇವೆ ಫಸ್ಟ್ಗೆ. ಆ ಗುಂಡಿಯಲ್ಲಿ ನಾವು ಅಡಿಕೆ ಸಿಪ್ಪೆ ಮತ್ತೆ ನಮ್ಮ ಗೇರು ಬೀಜದ ಎಲೆ ಉಂಟು ಒಣಗಿದ್ದು, ಅದು ಮತ್ತೆ ಬೂದಿ ಮತ್ತೆ ಶಗಣಿ ನೀರು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಒಂದು 6 ತಿಂಗಳು ಇಡ್ತೇವೆ. 6 ತಿಂಗಳ ನಂತರ ನಾವು ಜೂನ್ ನಲ್ಲಿ ಮಾಡಿ ಇಟ್ಟರೆ ಡಿಸೆಂಬರ್ ಅಲ್ಲೇ ತೆಗಿತೇವೆ. ಪುಡಿ ಪುಡಿ ಪುಡಿಯಾಗಿ ಒಳ್ಳೆ ಫಲವತ್ತಾದ ಕಂಪೋಸ್ಟ್ ಆಗಿ ಇರ್ತದೆ. ಅದನ್ನು ನಾವು ಒಂದೊಂದು ಬಟ್ಟಿ, ಒಂದೊಂದು ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡ ಅಂತ ಎರಡು ಗಿಡ, ಎರಡು ಬುಟ್ಟಿ ಅಡಿಕೆ ಗಿಡ ಒಂದು ಗಿಡ, ಮತ್ತೆ ನಾವು ಫ್ರೂಟ್ಸ್ ಇದೆಲ್ಲಕ್ಕೆ ಅರ್ಧದ ಬಟ್ಟಿಯಲ್ಲಿ ಹಾಕ್ತೇವೆ. ಈಗ ಅಡಿಕೆ ಸಿಪ್ಪೆ ಆಗ್ಬಹುದು ಅಥವಾ ತೆಂಗಿನ ಸಿಪ್ಪೆ ಆಗ್ಬಹುದು ಅಥವಾ ಅಸೋಗೆ ಮಡಲು ಆಗ್ಬಹುದು, ಇಂಥದನ್ನು ಕೂಡ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಆಗ್ತದೆ ಸರ್. ನಾನು ಈಗ ಚಾಪ್ ಕಟ್ಟರ್ ಒಂದು ಮಷಿನ್ ತಂದಿದ್ದೇನೆ. ಈಗ ಸೋಗೆ ಮತ್ತೆ ಮಡಲನ್ನು, ತೆಂಗಿನ ಗರಿಯ ಮಡಲನ್ನು ಅದರಲ್ಲಿ ಪುಡಿ ಪುಡಿ ಮಾಡಿ, ತೆಂಗಿನ ಇದನ್ನು ಪುಡಿ ಪುಡಿ ಮಾಡಿ ಅದಕ್ಕೆ ಹಾಕ್ಲಿಕ್ಕೆ ಅಂತ ಈಗ ಚಾಪ್ ಕಟ್ಟರ್ ತಂದಿದ್ದೇನೆ. ಈಗ ನೆಕ್ಸ್ಟ್ ನಾನು ಅದು ಪ್ರೊಜೆಕ್ಟ್ ಮಾಡ್ತಾ ಇದ್ದೇನೆ. ಅದು ತುಂಬಾ ಒಳ್ಳೆಯದು. ತುಂಬಾ ಅಂದ್ರೆ ನಾವು ಸೋಗೆ ಹೀಗೆ ಕಟ್ ಮಾಡಿ ಇಟ್ಟರೆ ಅದು 1 ವರ್ಷ ಬೇಕು ಅದು ಕಂಪೋಸ್ಟ್ ಆಗ್ಲಿಕ್ಕೆ. ಪುಡಿ ಪುಡಿ ಮಾಡಿದ್ರೆ ನೀವು ಒಂದು 3 ತಿಂಗಳಲ್ಲಿ ಪುಡಿ ಪುಡಿಯಾಗಿ ಕಂಪೋಸ್ಟ್ ಆಗಿ ಸಿಗ್ತದೆ ನಮಗೆ. ಈಗ ಚಾಪರ್ ಗೆ ಎಷ್ಟು ಖರ್ಚಾಗ್ತದೆ? ಚಾಪರ್ ಗೆ 32,000 ಉಂಟು. ನಮಗೆ ಕೃಷಿ ಇಲಾಖೆಯಿಂದ 50% ಸಬ್ಸಿಡಿ ಅಂದ್ರೆ 16,000 ಸಿಕ್ಕಿದೆ. ಅದಕ್ಕೆ ಕೂಡ ಸಹಾಯಧನ ಸಿಕ್ಕಿದೆ. ಕೃಷಿ ಇಲಾಖೆಯಿಂದ ತುಂಬಾ ಸಹಾಯಧನ ಸಿಕ್ಕಿದೆ ನನಗೆ, ಸ್ಪೆಷಲಿ ಟಾರ್ಪಲ್, ಆಮೇಲೆ ಪೈಪ್ಸ್, ಡ್ರಿಪ್ ಸಿಸ್ಟಮ್, ಸುಣ್ಣ. ಮತ್ತೆ ಅವರು ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ, ನೋಡ್ತಾರೆ ನಮ್ಗೆ ಏನು ಬೇಕು ಸೌಲಭ್ಯ ಅದು ಕೊಡ್ತಾರೆ. ಈಗ ನಾನು ಲೇಟೆಸ್ಟ್ ಒಂದು 15 ಮೀಟರ್ ಬೈ 15 ಮೀಟರ್ ಇಂಗು ಗುಂಡಿಯನ್ನು ಮಾಡಿದ್ದೇನೆ. ಅದರಲ್ಲಿ ಆಮೇಲೆ ಟಾರ್ಪಲ್ ಹಾಕಿ ಮೀನು ಸಾಕುವ ಕೂಡ ಒಂದು ಯೋಜನೆ ಉಂಟು. ಈಗ ಅದು ಇಂಗು ಗುಂಡಿ ಕಂಪ್ಲೀಟ್ ಆಗಿದೆ. ಮತ್ತೆ ಈಗ ಟಾರ್ಪಲ್ ಇದು ಒಂದು ಪ್ರೊಸೀಜರ್ ನಡೀತಾ ಉಂಟು. ಟಾರ್ಪಲ್ ಆದ್ಮೇಲೆ ಅದಕ್ಕೆ ನಾನು ಮೀನು ಸಾಕುವ ಒಂದು ಯೋಜನೆ ಉಂಟು ನನ್ನ ಹತ್ರ. ಅದೀಗ ಮಳೆ ನೀರನ್ನು ನೀವು ಸಂಗ್ರಹಿಸ್ತೀರೋ ಅಥವಾ ಬೋರ್ವೆಲ್? ಫಸ್ಟ್ಗೆ ನಾನು ಮಳೆ ನೀರು, ಮಳೆ ನೀರು ನಮಗೆ ಅಪ್ ಟು ಡಿಸೆಂಬರ್ ತನಕ ಮಳೆ ನೀರು ಉಂಟು. ಆಮೇಲೆ ನಾವು ಬೋರ್ವೆಲ್ ಇಂದ ಅಥವಾ ಓಪನ್ ವೆಲ್ ಉಂಟು, ಅದರಿಂದ ನೀವು ಅದರಲ್ಲಿ ನೀರು ಸಂಗ್ರಹಿಸ ಮಾಡಿ ಒಂದು ಮೀನು ಸಾಕುವ ಯೋಜನೆ ಉಂಟು. ಈಗ ನೀರು ಇಂಗಿಸುವ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಅದಕ್ಕಾಗಿ ವಿಶೇಷವಾದಂತಹ ಒಂದು ಏನಾದ್ರು ಸ್ಟ್ರಕ್ಚರ್ ಏನಾದ್ರು ಮಾಡ್ಕೊಂಡಿದ್ರಾ? ನೋಡಿ ಸರ್, ಈ ನೀರು ಇಂಗಿಸಿಕೆ ನಾವು ಸಮತಟ್ಟು ಮಾಡದೆ ಇದ್ದ ಜಾಗದಿಂದ ನಾವು ಅಡಿಕೆ ಗಿಡ ಅಥವಾ ತೆಂಗಿನ ಗಿಡದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡುವಾಗ ಅದು ನೀರು ಅದರಲ್ಲಿ ನಿಲ್ತದೆ, ನಿಂತು ಅದು ಕೆಳಗೆ ಹೋಗಿ ಹೋಗಿ ಭೂಮಿಗೆ ಇರ್ತದೆ. ಸ್ಪೆಷಲಿ ನಾವು ಭತ್ತ ಮಾಡುವಾಗ 3 ತಿಂಗಳು ಆ ಗದ್ದೆಯಲ್ಲಿ ನೀರು ನಿಲ್ತದೆ, ಅದು ನಮಗೆ ನೀರು ಇಂಗಿಸಿಕೆ ತುಂಬಾ ಸಹಾಯ. ಭತ್ತ ಮಾಡಿದ್ರೆ ಒಂದು ಪ್ರಯೋಜನ ಅದು ಕೂಡ ಉಂಟು, 3 ತಿಂಗಳು ನಾವು ಇಡೀ ಭೂಮಿಯಲ್ಲಿ ನಾವು ನೀರು ಕಟ್ಟಿ ಹಾಕುವುದರಿಂದ ಅದು ಒಳಗೆ ಭೂಮಿಗೆ ಇಂಗಿಸ್ತಾ ಹೋಗ್ತದೆ. ಅದಕ್ಕೆ ನನಗೆ ಭತ್ತ ಕೃಷಿಯಿಂದ ತುಂಬಾ ಇಷ್ಟ. ಈಗ ಭತ್ತದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ ಕಾರಣ ಕೇಳ್ತಾ ಇರುವಂತಹದ್ದು, ಸಾಮಾನ್ಯವಾಗಿ ಭತ್ತದ ಕೃಷಿ ಅಡಿಕೆಯ ಒಂದು 500 ರೂಪಾಯಿಯ ಒಂದು ರೇಟ್ ಅನ್ನು ನೋಡಿದ್ರೆ ಇದು ಲಾಭದಾಯಕ ಅಲ್ಲ ಅಂತ ಅನಿಸುತ್ತದೆ. ರೈತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಭತ್ತದ ಕೃಷಿ ಲಾಭದಾಯಕ ಅಲ್ಲ ಅಂತ. ಆದ್ರೆ ಭತ್ತದ ಕೃಷಿಯನ್ನು ಲಾಭದಾಯಕವಾಗಿ ಮಾಡುವಂತಹದ್ದು ಹೇಗೆ, ಯಾಂತ್ರೀಕರಣ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ? ಭತ್ತದ ಕೃಷಿಯಲ್ಲಿ ನಷ್ಟ ಅಂದ್ರೆ ಇಲ್ಲ ಸರ್, ಅದು ಅಗ್ರಿಕಲ್ಚರ್ ಯಾರು ಭತ್ತ ಕೃಷಿ ಮಾಡ್ತಾರೆ ಅವ್ರ ಹತ್ರ ಕೇಳಿದ್ರೆ ಗೊತ್ತ. ಯಾಕಂದ್ರೆ 100% ಅಲ್ಲಿ 25% 25% ನಮಗೆ ಹಕ್ಕಿಗಳು ಅಥವಾ ಮಂಗಗಳು ಅಥವಾ ಕಾಡು ಪ್ರಾಣಿಗಳು ತಿಂದ್ರು ಕೂಡ 75% ನಮಗೆ ಪ್ರಾಫಿಟ್. ಯಾಕೆಂದರೆ ಭತ್ತ ಅತಿವೃಷ್ಟಿ ಅನಾವೃಷ್ಟಿ ಬರಬೇಕು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದಾಗ್ತದೆ, ಅದರಿಂದ ಆಮೇಲೆ ನಮಗೆ ಏನು ಪ್ರಾಬ್ಲಮ್. ನನ್ನ ಅಭಿಪ್ರಾಯ, ನಾನು ಈಗ 10 ವರ್ಷದಿಂದ ನನ್ನ ತಂದೆ ಮುಂಚೆ ಮಾಡ್ತಿದ್ರು, ಆ ತಂದೆ ನಂತರ ನಾನು 10 ವರ್ಷದಿಂದ ನಾನು 17 ವರ್ಷದಿಂದ ಭತ್ತ ಮಾಡ್ತಾ ಇದ್ದೇನೆ, ಒಳ್ಳೆ ಇಳುವರಿ ತರ್ತದೆ. ಅದಕ್ಕೆ ನಾನು ಸೆಣಬು ಬೀಜಗಳನ್ನು ಬಿತ್ತಿ ನಾನು ಅದನ್ನು ಕಂಪೋಸ್ಟ್ ಆಗಿ ಮಾಡಿ ಇಟ್ಟಿದ್ದೇನೆ, ಮತ್ತೆ ನಾನು ಅಟ್ಟಿ ಗೊಬ್ಬರವನ್ನು ಹಾಕ್ತೇನೆ. ಸ್ಪ್ರೇಕ್ಕೆ ಏನು ವಿಶೇಷ ಆಗಿ ಗೌರ್ಮೆಂಟ್ ಈಟನ್ನು ಮತ್ತೆ ಯಾವ್ದು ಸಾವಯವದ್ದು ಮಾಡುದಿಲ್ಲ, ನಾವು ಸಾವಯವನ್ನು ಬಳಸುವುದು. ಯಾಕಂದ್ರೆ ನಾವು ಕೈ ಬೇಯದು ಮರ ಉಂಟು ನನ್ನ ಹತ್ರ 2-3, ಅದರ ಬೆಲೆ ಅದರ ಎಲೆಗಳನ್ನು ನಾವು ಕುದಿಸಿ ಅದರ ನೀರನ್ನು ನಾವು ಕಷಾಯ ಮಾಡಿ ಅದನ್ನು ಸೈಡ್ ನಲ್ಲಿ ಸಿಂಪಡಿಸಿ ಮಾಡ್ತೇವೆ. ಅಷ್ಟು ರೋಗ ಒಂದು ಬರುದಿಲ್ಲ. ಯಾಕಂದ್ರೆ ನಾವು ಒಂದು ಬೆಳೆ ಮಾಡೋದರಿಂದ ಒಂದು ಬೆಳೆ ಆದ ತಕ್ಷಣ ಅದು ಟಿಲ್ಲರ್ ಇಂದ ಟ್ರಾಕ್ಟರ್ ಇಂದ ನಾವು ಉಳುಮೆ ಮಾಡಿ ಹಾಕ್ತೇವೆ, ಆಗ ಮಣ್ಣು ಸುಡು ಮಣ್ಣು ಆಗ್ತದೆ. ಅದು ಸುಡು ಮಣ್ಣು ಆಗುದರಿಂದ ಅದು ಕ್ರಿಮಿಗಳು ಜಾಸ್ತಿ ಬರುದಿಲ್ಲ, ಮತ್ತೆ ಲಾಸ್ ಒಂದು ಯಾವ ಅಗ್ರಿಕಲ್ಚರ್ ಅಲ್ಲಿ ಲಾಸ್ ಒಂದಿಲ್ಲ. ಅದು ನಮಗೆ ತಾಳ್ಮೆ ಇರಬೇಕು. ಫಸ್ಟ್ ಆಫ್ ಆಲ್ ನಮಗೆ ಯಾವ ಕೃಷಿಕನಾದರೂ ಅವನಿಗೆ ತಾಳ್ಮೆ ಬೇಕು. 1 ವರ್ಷ ಆದರೆ 1 ವರ್ಷ ಆಗುದಿಲ್ಲ ನಮಗೆ. ಮತ್ತೆ ಫಸ್ಟ್ ಪಾಯಿಂಟ್ ಏನೆಂದರೆ ಭತ್ತದಲ್ಲಿ ನಮ್ಮ ಮನೆಯ ಅಕ್ಕಿ ನಮಗೆ ಸಿಗ್ತದೆ. ನಾನು ಮಾಡಿ ಇಟ್ಟಿದ್ದೇನೆ ವಿಥೌಟ್ ಪಾಲಿಶ್, ಎಲ್ಲರೂ ಪಾಲಿಶ್ ಮಾಡ್ತಾರೆ. ನಾನು ಪಾಲಿಶ್ ಮಾಡದೆ ಹಾಕಿದ್ದೇನೆ, ಮತ್ತೆ ತುಂಬಾ ಡಿಮಾಂಡ್ ಉಂಟು. ಮತ್ತೆ ಮಷಿನರಿ ಇದೆ, ಈಗ ಭತ್ತ ಕೊಯ್ಲಿಕ್ಕೆ ಮಷಿನರಿ ಉಂಟು, ನಾಟಿ ಮಾಡ್ಲಿಕ್ಕೆಲ್ಲ ಮಷಿನರಿ ಉಂಟು. ಆದ್ರೆ ಅಷ್ಟೊಂದು ನನಗೆ ಇದು ಕಷ್ಟ ಅಥವಾ ಲಾಭ ಇಲ್ಲ ಅಂತ ನನಗೆ ಅನಿಸುದಿಲ್ಲ. ಈಗ ಕೈಯಿಂದ ನಾಟಿ ಮಾಡೋದಕ್ಕೂ ಈ ಮೆಷಿನ್ ಅಲ್ಲಿ ನಾಟಿ ಮಾಡೋದಕ್ಕೆ ಏನಾದ್ರು ವ್ಯತ್ಯಾಸ ಕಾಣ್ತದೆ ನಿಮಗೆ? ಕೈಯಿಂದ ನಾಟಿ ಮಾಡಿದ್ರೆ ನಿಜವಾಗಿ ಕೈಯಿಂದ ಮಾಡಿದ್ರೆ ಒಳ್ಳೆಯದು, ಆದ್ರೆ ಈಗ ಲೇಬರ್ ಪ್ರಾಬ್ಲಮ್ ಮತ್ತೆ ಕೆಲಸದವರು ಇಲ್ಲದಿದ್ದರಿಂದ ಮಷಿನ್ ಅಲ್ಲಿ ಅದು ಎಷ್ಟು ಬೇಕು ಅಷ್ಟು ಇಂಚಿನಲ್ಲಿ ಅದು ನಾಟಿ ಮಾಡೋದ್ರಿಂದ ಅದು ಒಳ್ಳೆ ಇಳುವರಿ ಬರ್ತದೆ. ಅಂದ್ರೆ ಏಕಕಾಲದಲ್ಲಿ 3 ಸಾಲು 4 ಸಾಲು ಕೂಡ ನಾಟಿ ಮಾಡೋದು ನಾಟಿ ಮಾಡುತ್ತೆ ಆಗ್ತದೆ. ಮತ್ತೆ ಜನಗಳು ಈಗ ಯಾಕೆ ಭತ್ತ ಕೆಲಸಕ್ಕೆ ಯಾರು ಬರುದಿಲ್ಲ, ಯಾಕೆ ಈಗ ಸ್ಪೆಷಲಿ ಯಾಕಂದ್ರೆ ಗವರ್ಮೆಂಟ್ ಈಗ ಫ್ರೀ ಅಕ್ಕಿ ಕೊಟ್ಟದಿಂದ ಈ ಭತ್ತದ ಕೆಲಸಕ್ಕೆ ಯಾರು ಬರ್ದಿಲ್ಲ. ಆದ್ರೆ ನಾವು ನಮಗೆ ತುಂಬಾ ಇಂಟ್ರೆಸ್ಟ್ ಇದೆ, ನನಗೆ ಮುಂಚಿತನೇ ಇಂಟ್ರೆಸ್ಟ್ ಇದೆ, ಈಗ ಕೂಡ ಇಂಟ್ರೆಸ್ಟ್ ಇದೆ. ಅದಕ್ಕೆ ನಾನು ಭತ್ತವನ್ನು ಬಿಡುದಿಲ್ಲ, ಭತ್ತವನ್ನು ನಾನು ನನ್ನ ಮಕ್ಕಳಿಗೆ ಕೂಡ ಹೇಳ್ತೇನೆ, ಅದೊಂದು ನಿಮಗೆ ಒಳ್ಳೆಯ ಬೆನಿಫಿಟ್. ಅದರ ಲಾಭ ಮತ್ತೆ ನಷ್ಟ ನೋಡಬೇಡಿ. ಭತ್ತ ಒಂದು ಕೃಷಿ ಅಂದರೆ ನಾವು ಒಂದು 25% ಹಕ್ಕಿಗಳು, ಹಕ್ಕಿ ಆಗಲಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಅವ್ರು ಏನು ತಿನ್ಲಿಕ್ಕಿಲ್ಲ, ಅದರಲ್ಲಿ ಯಾವುದು ಕೂಡ ನವಿಲು ಎಲ್ಲ ತಿಂತವೆ ಬಂದು, ಅದರಲ್ಲಿ ಒಂದು 25% ನಮಗೆ ಲಾಸ್ ಆದರೂ ಕೂಡ 25% ಪ್ರಾಫಿಟ್ ಉಂಟು. ಈಗ ನಿಮ್ಮ ತೋಟದಲ್ಲಿ ಮಿಶ್ರ ಬೆಳೆಯನ್ನು ನೀವು ಬೆಳೀತಾ ಇದ್ರಿ ಅಂತ ಹೇಳಿದ್ರಿ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ರಿ, ಹೆಚ್ಚಿನ ಒತ್ತನ್ನ ನೀವು ಅನಾನಸ್ಗೂ ಕೂಡ ಕೊಟ್ಟಿದ್ದೀರಿ, ಇದರ ಬಗ್ಗೆ ಹೇಳಿ, ಇದರ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ? ಅನಾನಸ್ಗೆ ಏನು ಖರ್ಚಿಲ್ಲ. ಅನಾನಸ್ನಲ್ಲಿ ಒಮ್ಮೆ ನೆಟ್ಟರೆ ಅದಕ್ಕೆ ಸುಡು ಮಣ್ಣು ಸ್ವಲ್ಪ ಹಾಕಿದರೆ ಮತ್ತೆ ನೀರಿನ ಅಂಶ ಸ್ವಲ್ಪ ಕೊಟ್ಟರೆ ಅನಾನಸ್ ಒಳ್ಳೇದು. 2-3 ಕೆಜಿ ಅನಾನಸ್ ಆಗ್ತದೆ. ಮತ್ತೆ ಅನಾನಸ್ ನಾವು ಅದಕ್ಕೆ ಏನು ಏನು ಗೊಬ್ಬರ ಏನು ಹಾಕುವುದಿಲ್ಲ ಅಥವಾ ರಾಸಾಯನಿಕ ಗೊಬ್ಬರ ಏನು ಬಳಸುವುದಿಲ್ಲ. ಜಸ್ಟ್ ಒಂದು ಅದಕ್ಕೆ ಸುತ್ತ ಒಂದು ಸ್ವಲ್ಪ ನಾವು ಸುಡು ಮಣ್ಣು ಸ್ವಲ್ಪ ಹಾಕ್ತೇವೆ ಮತ್ತೆ ನೀರ್ದ ಹಂಚಿಕೊಳ್ಳೆ. ಅನಾನಸು ಇದು ಒಳ್ಳೆ ಅನಾನಸು, ಪಪ್ಪಾಯ, ಮತ್ತೆ ನನ್ನ ಹತ್ರ ತುಂಬಾ ವೆರೈಟೀಸ್ ಮ್ಯಾಂಗೋಸ್ ಉಂಟು, ಹಲಸಿನ ಹಣ್ಣು ಉಂಟು, ಮತ್ತೆ ತುಂಬಾ ವೆರೈಟೀಸ್ ಆಫ್ ಫ್ರೂಟ್ಸ್ ನಾನು ಇಟ್ಟಿದ್ದೇನೆ. ಅದರಲ್ಲಿ ಕೆಲವು ಪಕ್ಷಿಗಳು ತಿಂತವೆ, ಪರವಾಗಿಲ್ಲ, ಕೆಲವು ನನಗೆ ಸಿಗ್ತದೆ. 50% ನನಗೆ ಸಿಕ್ಕಿದ್ರು ಕೂಡ ಪ್ರಾಬ್ಲಮ್. ನನಗೆ ಫ್ಯಾಷನ್ ಫ್ರೂಟ್ ಉಂಟು, ಅದು ಫ್ಯಾಷನ್ ಫ್ರೂಟ್ ಕೂಡ ಒಳ್ಳೆ ವಿಟಮಿನ್ ಸಿ ಆಗಿ ಜ್ಯೂಸ್ ಮಾಡ್ತಾರೆ ಅಥವಾ ಹೀಗೇನೆ ಕಟ್ ಮಾಡಿ ತಿಂತಾರೆ, ಅದು ಕೂಡ ಉಂಟು. ಅದು ಹಕ್ಕಿಗಳಿಗೆ ತಿನ್ಲಿಕ್ಕೆ ಆಗುದಿಲ್ಲ, ಅದರ ಸಿಪ್ಪೆ ಗಟ್ಟಿ ಉಂಟು. ಮತ್ತೆ ಅಳಿಲು ಮತ್ತೆ ಈ ಮುಳ್ಳು ಅಂದು ಮಾತ್ರ ಅದು ತಿಂತದೆ. ಈಗ ಅನಾನಸಿನಲ್ಲಿ ಒಂದು ಸಂರಕ್ಷಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ, ವಿಶೇಷವಾಗಿ ಈಗ ಬೇರೆ ಬೇರೆ ಕಾಡು ಹಂದಿಗಳಾಗ್ಬೋದು ಅಥವಾ ಮುಳ್ಳು ಹಂದಿ ಆಗ್ಬೋದು, ಇಂತಹ ಸಮಸ್ಯೆಗಳಿದ್ರೆ ಅದು ಬರ್ತದೆ. ಮಂಗಗಳು ತಿಂತವೆ, ಕಾಡು ಒಂದು ತಿಂತದೆ, ನವಿಲುಗಳು ತಿಂತವೆ. ಅದಕ್ಕೆ ನಾವು ಈ ನಮ್ಮ ಆಗಿ ಬರುವಾಗ ಅನಾನಸು ಬೆಳೆದು ಬರುವಾಗ ಅದರಲ್ಲಿ ಸೈಡ್ ಇರೋದನ್ನ ಅದನ್ನ ಹಾಕಿ ಕಟ್ಟಿ ಅದ್ರಲ್ಲಿ ಕಟ್ಟಿ ಹಾಕುವುದು. ಅದರಲ್ಲಿ ನಮ್ಗೆ ಎಷ್ಟು ತೊಂದರೆ ಬರಲ್ಲ, ಒಂದು 25% ಹೋಗ್ತದೆ. ಅದು ಕೂಡ ನಮಗೆ ಒಂದು ಸ್ವಲ್ಪ ನಮಗೆ ಮನೆಗೆ ಬೇಕಾದಷ್ಟು ಅಥವಾ ಯಾರಿಗೆ ಬೇಕಾದ್ರಿಗೆ ಕೊಡ್ಲಿಕ್ಕೆ ಅದು ಅದರಲ್ಲಿ ಸಿಗ್ತದೆ. ಆಮೇಲೆ ಈಗ ಕೊಕ್ಕೋ ಬಾಳೆ ಇಂಥದನ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಕೊಕ್ಕೋ ತುಂಬಾ ಲಾಭದಾಯಕ. ಕೊಕ್ಕೋ ನಮಗೆ ಒಮ್ಮೆ ಅದು ಗಿಡ ನೆಟ್ಟು ಅದಕ್ಕೆ ಸ್ವಲ್ಪ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಆಹಾರ ಕೊಟ್ಟರೆ ಕೊಕ್ಕೋ ನಮಗೆ ಅದನ್ನು ಇದು ಮತ್ತೆ ಬಾಳೆ ಗಿಡ ತುಂಬ ನನ್ನ ಹತ್ರ ಒಂದು 10 ವೆರೈಟಿ ಬಾಳೆ ಗಿಡ ಉಂಟು, ಬಾಳೆ ಉಂಟು 10 ಗಿಡ. ಅದರಲ್ಲಿ ನಮಗೆ ಮನೆಯಲ್ಲಿ ಬೇಕಾದಷ್ಟು ಬಾಳೆ ನಮಗೆ ನಾವು ತಿಂತೇವೆ. ಪ್ಲಸ್ ನಾವು ಪಲ್ಯ ಮಾಡೋ ಬಾಳೆ ಕಾಯಿ ಕೂಡ ನಮ್ಮ ಹತ್ರ ಉಂಟು, ಮತ್ತೆ ಚಿಪ್ಸ್ ಮಾಡೋ ಬಾಳೆ ಇದು ಕೂಡ ಉಂಟು ನನ್ನ ಹತ್ರ. ಮತ್ತೆ ಅದರಲ್ಲಿ ಸ್ವಲ್ಪ ಮಂಗಗಳು ಉಪದ ಮಾಡ್ತವೆ, ಅದಕ್ಕೆ ನಾನು ಒಂದು ಗೋಣಿ ಚೀಲ ಕಟ್ತೇನೆ ಕೆಲವೊಮ್ಮೆ, ಅದರ ಶೇಡ್ ನೆಟ್ ಎಲ್ಲ ಕಟ್ತೇನೆ. ಆದರೆ ಕೆಲವು ಸಣ್ಣ ಸಣ್ಣದನ್ನು ಬಿಟ್ಟು ಬಿಡ್ತೇನೆ, ಮಂಗಗಳಿಗೆ ಕೂಡ ಆಹಾರ ಹಾಕ್ತದೆ, ನವಿಲು ಕೂಡ ತಿಂತವೆ. ಆದರೆ ನಷ್ಟ ಅಂತ ಇಲ್ಲ, ನಷ್ಟ ಅಂತ ಇಲ್ಲ, ಅದರಲ್ಲಿ ಒಂದು ತೃಪ್ತಿ ಅಲ್ಲದೆ ನಷ್ಟ ಒಂದು ನಮಗೆ ಖಂಡಿತವಿಲ್ಲ, ಅದು ನನ್ನ ಅಭಿಪ್ರಾಯ. ಈಗ ಬೇರೆ ಬೇರೆ ಬೆಳೆಯನ್ನು ನೀವು ಬೆಳೀತಾ ಇದ್ರೆ ಇವುಗಳಲ್ಲಿ ಬರುವಂತಹ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣೆ ಮಾಡುವಂತದ್ದು, ಸಾಮಾನ್ಯವಾಗಿ ಬಾಳೆಯಲ್ಲಿ ಅಂತ ಕೀಟ ಸಮಸ್ಯೆ ಇಲ್ಲ? ಬಾಳೆ ಗಿಡದಲ್ಲಿ ಬಂದಿತ್ತು ಒಮ್ಮೆ, ಅದು ಸುರುಳಿ ಎಳೆ ಅಂತ ಒಂದು ಕೀಟ ಒಂದಿತ್ತು, ಅದು ಹಕ್ಕಿಗಳೇ ತಿಂದು ಅದನ್ನು ನಾಶ ಮಾಡಿದ್ದೇವೆ. ಮತ್ತೆ ನಾನು ಈ ಹಕ್ಕಿಗಳಿಗೆ ಕೊಡುವ ಒಂದು ಉದ್ದೇಶ ಏನಂದ್ರೆ ಅದೇ ನಾವು ಬರುವ ಕ್ರಿಮಿಕೀಟಗಳನ್ನು ಹಕ್ಕಿಗಳೇ ತಿಂತವೆ, ಒಂದು ರೀತಿಯ ನೈಸರ್ಗಿಕ ಸಮತೋಲನ ಆಗ್ತದೆ. ಮತ್ತೆ ನನ್ನ ಜೇನು ಗಿಡ ಕೂಡ ಉಂಟು, ಜೇನುಗೂಡು ಅದು ಕೂಡ ನಾನು ಸಾಕಿದ್ದೇನೆ. ಅದರಲ್ಲಿ ನನಗೆ ಪರಾಗಸ್ಪರ್ಶ ಆಗಿ ಇಳುವರಿ ಕೂಡ ತುಂಬಾ ಸಿಗ್ತದೆ ಜಾಸ್ತಿ. ಎಷ್ಟು ಜೇನು ಪೆಟ್ಟಿಗೆ ಉಂಟು? ಈಗ 2 ಜೇನು ಪೆಟ್ಟಿಗೆ ಉಂಟು ನನ್ನ ಹತ್ರ ಅಷ್ಟೇ. ಮತ್ತೆ ನಾವು ಸಾಕದೇ ಇರುವ ಜೇನು ಗಿಡ ಕೂಡ ಉಂಟು, ಅದು ನಮ್ಮ ಗೇರು ಬೀಜ ಆಗುವಾಗ ತುಂಬಾ ಜೇನು ನೋಡ್ಗಳು ಬರ್ತವೆ. ಈಗ ಕರಿಮೆಣಸಿನ ಕೃಷಿಯ ಬಗ್ಗೆ ಹೇಳಿ. ಕರಿಮೆಣಸು ಇಸ್ ಒಂದು ಒಳ್ಳೆಯ ಲಾಭದಾಯಕ ಬೆಳೆ ಅಂದರೆ ಮಿಶ್ರ ಬೆಳೆ ಅಂದರಲ್ಲಿ ಅದು ಕರಿಮೆಣಸು. ಕರಿಮೆಣಸಲ್ಲಿ ಒಂದೇ ಒಂದು ಅಂಶ ಏನೆಂದರೆ ಅದು ನೀರು ಅದರ ಬುಡದಲ್ಲಿ ನಿಲ್ಲಬಾರ್ದು ಫಸ್ಟ್ ಆಫ್. ಮತ್ತೆ ಅದು ಕಾಡಿನಲ್ಲಿ ಬೆಳೆದಷ್ಟು ಗದ್ದೆ ಅಥವಾ ಕೆಳಗೆ ಬೆಳೆಯುವುದಿಲ್ಲ, ಯಾಕೆ ನೀರಿನ ಅಂಶ ಜಾಸ್ತಿ ಇಲ್ಲದಲ್ಲಿ ಅದು ಬೆಳೆಯುವುದಿಲ್ಲ, ಕಾಡಿನಲ್ಲಿ ತುಂಬಾ ಒಳ್ಳೆಯದು. ಮತ್ತೆ ಅದಕ್ಕೆ ಪ್ರತಿ ವರ್ಷ ಸೂಡು ಮಣ್ಣು ಹಾಕಬೇಕು, ಸುತ್ತ ಸೂಡು ಮಣ್ಣು ಹಾಕುವುದರಿಂದ ಅದರಲ್ಲಿ ನಮಗೆ ರೋಗ ಬಾಧೆ ಇರುವುದಿಲ್ಲ. ಅದೇ ಈಗ ಸುಡುಮಣ್ಣಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ವ್ಯವಸ್ಥಿತವಾಗಿ ಸುಡು ಮಣ್ಣು ಮಾಡುವುದು ಹೇಗೆ ಮತ್ತೆ ವರ್ಷದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ ನೀವು? ಅಲ್ಲ, ನಾವು ವರ್ಷದಲ್ಲಿ ಒಮ್ಮೆನೆ ಮಾಡುದು. ಸುಡು ಮಣ್ಣು ಅಂದರೆ ನಾವು ಈ ಎಲೆಗಳು ಉದುರ್ತವೆ ಮತ್ತೆ ಕಸಕಡ್ಡಿಗಳು ಉದುರ್ತವೆ ಅದನ್ನೆಲ್ಲ ಒಂದು ರಾಶಿ ಮಾಡಿ ಮತ್ತೆ ಫಲವತ್ತಾದ ಒಂದು ಲೆಹರ್ ಮಣ್ಣುಂಟು, ಒಂದು 4 ಇಂಚು ಮಣ್ಣು, ಅದನ್ನು ತೆಗೆದು ಅದರ ಮೇಲೆ ಹಾಕಿ ಒಂದು ಬೆಂಕಿ ಕೊಟ್ಟು ಅದೊಂದು ಸುಡು ಮಣ್ಣು ಹಾಕಿ ಮಳೆ ಬರುವ ಮುಂಚೆ, ಮಳೆ ಜೂನ್ ಇಂದ ಸ್ಟಾರ್ಟ್ ಮುಂಚೆ ಪ್ರತಿ ಗಿಡ ಬುಡಕ್ಕೆ ಹಾಕ್ತೇವೆ. ಈಗ ಔಷಧೀಯ ಗಿಡಗಳು ಅಂತ ಇದೆ, ಅದರಲ್ಲಿ ಹೇಗೆ ನಿಮ್ಗೆ ಆಸಕ್ತಿ ಬಂತು? ಔಷಧಿ ಅಂದ್ರೆ ನಾವು ನಮ್ಮ ಅಜ್ಜ ಕಾಲ ಅಂದ್ರೆ ನಮ್ಮಲ್ಲಿ ಒಂದು ಸಿಹಾಳದ್ದು ಗೆಂದಲಿ ಬಣ್ಣ ಅಂತ, ಆವಾಗ ಹಳದಿ ರೋಗ ಬಂದ್ರೆ ಏನದು ಬಂದ್ರೆ ಅದರ ಸಿಪ್ಪೆಯನ್ನು ಜಜ್ಜಿ ಅದರ ರಸವನ್ನು ಕೊಡ್ತಿದ್ರು. ಆಗಿಂದ ನಮಗೆ ಇದರಲ್ಲಿ ಇದರ ಉಂಟು, ಅದನ್ನೇ ನಾನು ಕಂಟಿನ್ಯೂ ಮಾಡಿ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ 2 ರೂಪಾಯಿ 3 ರೂಪಾಯಿಗೆ ಒಂದು ಗಿಡ ಸಿಗ್ತದೆ, ಮತ್ತೆ ಕೂಡ ಸಬ್ಸಿಡಿ ಕೂಡ ಸಿಗ್ತದೆ. ಸೊ ಅಲ್ಲಿಂದ ಹೋಗಿ ನಾವು ಹೊನ್ನೆಕಾಯಿ ಆಗ್ಬೋದು ಅಥವಾ ಬೇರೆ ಬೇರೆ ಕಷಾಯ ಮಾಡುವುದು ಅದೆಲ್ಲದ ಗಿಡಗಳನ್ನ ನೆಟ್ಟಿದ್ದೇನೆ, ಅದು ಒಳ್ಳೆ ಆಗುತ್ತೆ. ಅದಕ್ಕೆ ಆ ಗಿಡಕ್ಕೆ ಕೂಡ ನಾನು ಕರಿಮೆಣಸು ನೆಟ್ಟಿದ್ದೇನೆ, ಪ್ಲಸ್ 2 ಕೂಡ ಉಂಟು, ಕರಿಮೆಣಸನ್ನು ಕೂಡ ಅದಕ್ಕೆ ಬಿಟ್ಟಿದ್ದೇನೆ, ಪ್ಲಸ್ ಅದು ಆಯುರ್ವೇದಿಕ ಗಿಡ ಕೂಡ ಉಂಟು. ಅದೇ ಆಮೇಲೆ ಈಗ ತರಕಾರಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದರ ಒಂದು ಸೂಕ್ಷ್ಮಗಳು ಏನೇನು? ತರಕಾರಿ ಮಾಡುದಂದ್ರೆ ನಮಗೆ ಮನೆಗೆ ಬೇಕಾದಷ್ಟು ಏನು ರಾಸಾಯನಿಕ ಬಳಸದೆ ನಾವು ಮಾಡುವ ತರಕಾರಿ ನಮ್ಮ ಮನೆ ಸಿಗ್ತದೆ. ಇಲ್ಲಿ ನಾವು ಅಂಗಡಿಯಿಂದ ತರುವುದು ಎಲ್ಲದಕ್ಕೆ ಕೆಮಿಕಲ್, ಎಲ್ಲದಕ್ಕೆ ನಮ್ಮ ಮನೆಯಲ್ಲಿ ಮಾಡೋದು ನಾವು ಕೆಮಿಕಲ್ ಅನ್ನು ಯೂಸ್ ಮಾಡುವುದಿಲ್ಲ. ಹಟ್ಟಿ ಗೊಬ್ಬರ ಮತ್ತೆ ನಾವು ಕಂಪೋಸ್ಟ್ ಮಾಡಿದನ್ನು ಅದನ್ನು ಮಾತ್ರ ಹಾಕುವುದು. ಮತ್ತೆ ಅದಕ್ಕೆ ನವಿಲು ಬರೋದಕ್ಕೆ ನಾನೊಂದು ಸ್ಪೆಷಲ್ ಅದಕ್ಕೆ ಒಂದು ಶೇಡ್ ನೆಟ್ ಕಟ್ಟಿದ್ದೇನೆ ಸುತ್ತ, ಫಸ್ಟ್ ಬೌಂಡ್ರಿ ವಾಲ್ ಕಂಪ್ಲೀಟ್ ಬಂದ್ ಮಾಡಿದ್ದೇನೆ. ಆಮೇಲೆ ಅದಕ್ಕೆ ಖರ್ಚು ಒಮ್ಮೆಲೆ ಅದು ಗಿಡ ನೆಟ್ಟು ಅದಕ್ಕೆ ಸ್ವಲ್ಪ ಮತ್ತೆ ನೀರು ಹಾಯಿಸುವುದು, ವಾರಕ್ಕೆ 2 ಸಲ ಮಾತ್ರ ನೀರು ಕೊಡುವುದು ನಾವು. ಮತ್ತೆ ನಮಗೆ ಬೇಕಷ್ಟು ತರಕಾರಿ ಸಿಗ್ತದೆ, ಮತ್ತೆ ನಾವು ಉಳಿದದ್ದು ಯಾರಿಗೆ ಇಲ್ಲ ಅವರಿಗೆ ಸ್ವಲ್ಪ ನಾನು ಜಾಸ್ತಿ ಮಾರುವುದಕ್ಕಿಂತ ಯಾರಿಗೆ ಅದು ಇಲ್ಲ ಅವರಿಗೆ ಅದನ್ನು ನಾನು ಕೊಡ್ತೇನೆ. ಅದು ನನ್ನದು ಒಂದು ಮೇನ್ ಇದು. ಮತ್ತೆ ಎಕ್ಸಸ್ ಕೊಡುವಲ್ಲಿ ಇರುವಂತಹ ಒಂದು ಖುಷಿ ಖುಷಿ ಅಲ್ಲ, ಪಾಪ ಅವ್ರಿಗಿಲ್ಲ, ಅವರೊಂದು ಊಟ ಮಾಡುವಾಗ ಅಥವಾ ತಿನ್ನುವಾಗ ನೆನಪು ತೆಗಿತಾರೆ, ಅದೊಂದು ನಮಗೆ ಒಂದು ತೃಪ್ತಿ. ಅದೇ ಮತ್ತೆ ನನಗೆ ಎಲ್ಲ ಬೆಳೆ ಬೇಕು, ರಬ್ಬರ್ ಒಂದು ನಾನು ಮಾಡಲಿಲ್ಲ, ಬಾಕಿ ಎಲ್ಲ ಬೆಳೆ ಎಲ್ಲ ಬೆಳೆಯಲ್ಲಿ ಅದರಲ್ಲಿ ಒಂದು 25% ಹಕ್ಕಿಗಳು ತಿಂತವೆ, ಅದೊಂದು ಖುಷಿ. ಮತ್ತೆ ನಾನು ಮಳೆಗಾಲದಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ 1 ಕ್ವಿಂಟಲ್ ಭತ್ತ ಇಡ್ತೇನೆ, 50 ಕಿಲೋ ಅಕ್ಕಿ ಇಡ್ತೇನೆ, ಅದು ಪ್ರತಿ 6 ಗಂಟೆಗೆ ಬೆಳಿಗ್ಗೆ ಅವರಿಗೆ ನಾನು ಅದನ್ನು ತಿನ್ಲಿಕ್ಕೆ ಬಿಡ್ತೇನೆ, ಅದು ಬಂದಷ್ಟು ಬೇಕಾದಷ್ಟು ತಿಂತು ಹೋಗ್ತವೆ. ಬಹುಶಃ ನಿಮ್ಮ ಕೃಷಿ ಸಾಧನೆಯನ್ನ ಗಮನಿಸಿ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಬಂದಿದೆ, ಕೃಷಿ ಇಲಾಖೆಯಲ್ಲೂ ಕೂಡ ಪ್ರಶಸ್ತಿ ಬಂದಿದೆ ಭತ್ತ ಬೆಳೆಯುವಂತಹದ್ರಲ್ಲಿ. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆಯವರು ಮಾಧ್ಯಮದವರು ಕೂಡ ನಿಮ್ಮ ಒಂದು ಕೃಷಿ ಸಾಧನೆಯನ್ನ ಗುರುತಿಸಿದ್ದಾರೆ ಅಂತ ಹೇಳಿ. ಇಂತಹ ಒಂದು ಸಾಧನೆಗಳನ್ನ ಗುರುತಿಸುವಂತಹದ್ದು ಮತ್ತು ಪ್ರಶಸ್ತಿಯನ್ನ ನೀಡುವಂತಹದ್ದು ನಿಮ್ಮ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ ಹೇಗೆ? ಹೌದು, ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ ಮೇನ್ ಕೃಷಿ ಇಲಾಖೆ. ಕೃಷಿ ಇಲಾಖೆಯವರು ಆಗಾಗ ತಿಂಗಳಿಗೊಮ್ಮೆ ಆದರೂ ಭೇಟಿ ಕೊಡ್ತಾರೆ, ಯಾವುದು ಹೊಸತು ಬಂದಿದೆ, ಹೇಗೆ ಮಾಡಬಹುದು, ಮತ್ತೆ ನಿಮ್ಗೆ ಏನು ಬೇಕು ಸವಲತ್ತುಗಳು ಅದನ್ನೆಲ್ಲ ಅವ್ರು ಕೊಡ್ತಾರೆ. ಆಮೇಲೆ ಅದನ್ನೇ ನೋಡಿ ಮತ್ತೆ ಬೇರೆ ಬೇರೆ ಅವರು ನಮ್ಮ ವಿಜಯ ಕರ್ನಾಟಕದ ಬಂದಿದ್ದಾರೆ, ದಿಗ್ವಿಜಯ ಫಸ್ಟ್ ಆಫ್ ಆಲ್ ದಿಗ್ವಿಜಯ ನ್ಯೂಸ್ ಅವರು ಬಂದಿದ್ರು, ಅವರು ಬಂದು ನಮ್ಮದೆಲ್ಲ ವಿಡಿಯೋ ತೆಗೆದು ಅದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ. ಆಮೇಲೆ ವಿಜಯ ಕರ್ನಾಟಕದವರು, ಆಮೇಲೆ ನಮ್ಮ ಭತ್ತ ಕೃಷಿ ನೋಡಿ ತುಂಬಾ ಕೃಷಿ ಇಲಾಖೆದವರು ಬಂದು ಅಲ್ಲಿ ಅದು ನೋಡಿ ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಬಹುಮಾನ ನನಗೆ ಸಿಕ್ಕಿದೆ. ಹಾಗೆ ಪ್ರಶಸ್ತಿ ನಾನು ಬಯಸುವುದಿಲ್ಲ, ನಿಜವಾಗಿ ನಾನು ಪ್ರಶಸ್ತಿ ಬದಲ, ನನಗೆ ತೃಪ್ತಿ ಎಂಥದ್ದು ಉಂಟು ಅದನ್ನು ನಾನು ಮಾಡುವುದು. ನಾನು ಪ್ರಶಸ್ತಿಗೋಸ್ಕರ ನಾನು ಕೆಲಸ ಮಾಡುವುದಿಲ್ಲ, ಇದರಲ್ಲಿ ನನಗೆ ತುಂಬಾ ತೃಪ್ತಿ ಇದೆ. ನಾನು ಒಂದು ಹೇಳುದೆಂದರೆ, ಕೃಷಿ ಮಾಡಿದ್ರಿಂದ ಸಪೋಸ್ ಈಗ ಕೊರೋನಾ ಬಂತು, ಕೊರೋನಾದಲ್ಲಿ ನಮಗೆ ಕೃಷಿ ಇದೆ, ಅವರಿಗೆ ಕೃಷಿ ಮಾಡುವವರಿಗೆ ಏನೇ ತೊಂದರೆ ಬರಲಿಲ್ಲ, ಯಾಕಂದ್ರೆ ಬೇಕಾದಷ್ಟು ಕೆಲಸ ಇತ್ತು, ಬೇಕಾದಷ್ಟು ಕೆಲಸ ಇತ್ತು. ಪ್ಲಸ್ ನಮಗೆ ಮನೆಯಲ್ಲೇ ಉಂಟು, ದನ ಉಂಟು, ಹಾಲು ಉಂಟು, ತೆಂಗಿನಕಾಯಿ ಉಂಟು, ಅಕ್ಕಿ ಉಂಟು, ತರಕಾರಿ ಉಂಟು, ಫ್ರೂಟ್ಸ್ ಉಂಟು, ನಮಗೆ ಸಿಟಿಗೆ ಹೋಗುವ ಅಗತ್ಯತೆ ಕೂಡ ಇರಲಿಲ್ಲ. ಮತ್ತೆ ತೆಂಗಿನಕಾಯಿಂದ ನಾವು ತೆಂಗಿನ ಕೊಬ್ಬರಿ ಇದರಿಂದ ಎಣ್ಣೆ ಕೂಡ ತೆಗಿತೇವೆ, ಅದು ಎಣ್ಣೆ ಕೂಡ ನಮಗೆ ಸಿಗ್ತದೆ. ಅದರಿಂದ ನಾವು ಕೃಷಿಯಲ್ಲಿ, ನನ್ನ ಒಂದು ಅಭಿಪ್ರಾಯ ಏನೆಂದರೆ, ನನ್ನ ತಂದೆ ಅಜ್ಜರು ಯಾವಾಗ ಹೇಳ್ತಿದ್ರು, ಅತ್ಯುತ್ತಮ ಕೃಷಿ ಮತ್ತೆ ಮಧ್ಯಮ ವ್ಯಾಪಾರ ಕನಿಷ್ಠ ನೌಕರಿ ಅಂತ ಹೇಳ್ತಿದ್ರು. ಅದನ್ನೇ ನಾನು ಅನಿಸುತ್ತಾ ಬಂದಿದ್ದೆ. ನಾನು ಒಂದು 15 ವರ್ಷ ನಾನು ಗಲ್ಫಲ್ಲಿ ಕೆಲಸ ಮಾಡಿದ್ದೇನೆ, ಒಳ್ಳೆ ಸಂಬಳ ಇತ್ತು, ಆದರೆ ಕೃಷಿಯಲ್ಲಿ ಇದ್ದದ್ದು ತೃಪ್ತಿ, ಎಷ್ಟು ನಿಮಗೆ ಸಂಬಳ ಸಿಕ್ಕಿದ್ರು ಕೂಡ ಅದರಲ್ಲಿ ತೃಪ್ತಿ ಇಲ್ಲ. ಯಾಕಂದ್ರೆ ನಾವು ಬೇರೆಯವರ ಅಂಡರಲ್ಲಿ ಕೆಲಸ ಜವಾಬ್ದಾರಿ ಕೆಲಸ ಮಾಡಬೇಕು, ಸಾಯಂಕಾಲ ಕೆಲಸ ಇದ್ರಲ್ಲಿ ಪ್ರೆಷರ್ ಟೆನ್ಷನ್, ಇದರಲ್ಲಿ ಏನಿಲ್ಲ. ನಮಗೆ ಆರೋಗ್ಯ ಕೂಡ ಒಳ್ಳೇದುಂಟು, ಒಂದು ರೌಂಡ್ ಒಂದು ತಿರುಗಾಗಿ ಬರ್ಬೋದು, ತೋಟಕ್ಕೆ ತಿರುಗಾಟ ಬರ್ಬೋದು, ಮತ್ತೆ ಕೂಡ ಗಿಡಗಳನ್ನು ಎಲ್ಲ ಮುಟ್ತೇವೆ, ಗಿಡಗಳಿಗೆ ಕೂಡ ಸಂಪರ್ಕ ಒಂದು ಒಳ್ಳೇದಿರ್ತದೆ, ಅದು ಕೂಡ ಏನಾದ್ರೂ ಬೇಕಾಗಿ ಅದು ಕೂಡ. ಈಗ ಯುವಕರು ಕೃಷಿಗೆ ಬರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯುವಕರು ಈಗ 50% ಕೃಷಿಕರು ಬಂದಿದ್ದಾರೆ, ಅದಕ್ಕಿಂತ ಜಾಸ್ತಿ ಬಂದಿದ್ದಾರೆ. ಈಗ ಎಲ್ಲರೂ ಡ್ರ್ಯಾಗನ್ ಫ್ರೂಟ್ ಆಗಲಿ ಅಥವಾ ಒಳ್ಳೊಳ್ಳೆ ನಾವು ಬೇರೆ ಬೇರೆ ಹಲಸಿನ ಹಣ್ಣಿನವಾಗಲಿ ವೆರೈಟೀಸ್ ಆಫ್ ಫ್ರೂಟ್ಸ್ ಅಲ್ಲಿ ಮಾಡಿ ಎಲ್ಲ ಈಗ 90% ನಾನು ಹೇಳ್ಬೋದು ಯುವಕರು ಅಗ್ರಿಕಲ್ಚರಲ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾಕಂದರೆ ಕೊರೋನಾ ಟೈಮ್ನಲ್ಲಿ ಕೆಲಸ ಇಲ್ಲ, ಇಂಜಿನಿಯರಿಂಗ್ ಅಲ್ಲಿ ತೋರಿಗೆ ಕೆಲಸ ಇಲ್ಲ, ಕೃಷಿದಲ್ಲಿ ನಮಗೆ ಏನು ಕೆಲಸ ಇಲ್ಲ, ಅಥವಾ ಯಾವುದು ಗಿಡ ನೆಡಲಿಕ್ಕೆ, ಮತ್ತು ಸರ್ಕಾರದಿಂದ ಕೃಷಿ ಇಲಾಖೆದಿಂದ ಎಲ್ಲ ಸವಲತ್ತು ಸಿಗ್ತದೆ, ನಿಮಗೆ ಏನು ಬೇಕು ಅದು ಸಿಗ್ತದೆ. ನಾವು ಖಾಲಿ ಜಸ್ಟ್ ಹೇಳಿದ್ರೆ ಆಯ್ತು, ನಾವು ಹೀಗೆ ಮಾಡ್ಲಿಕ್ಕೊಂಡು ಏನು ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಅವ್ರ ಮನೆಗೆ ಬಂದು ಯಾವ ಜಾಗ ಮತ್ತೆ ಏನೇನು ಬೇಕು ಅದೆಲ್ಲ ಅವರು ಒದಗಿಸ್ಕೊಡ್ತಾರೆ. 50% ಸಬ್ಸಿಡಿ ಉಂಟು, 10%, 20% ಸಬ್ಸಿಡಿ ಉಂಟು, ಎಲ್ಲ ಮಾಡುಂಟು. ಅಂದ್ರೆ ನಮಗೆ ಆಸಕ್ತಿ ಬೇಕು, ಮೇನ್ ಅಂದ್ರೆ ನಮಗೆ ಆಸಕ್ತಿ ಬೇಕು, ಮತ್ತೆ ತಾಳ್ಮೆ. ನಾವು ಗಿಡ ನಟ್ಟ ಮೇಲೇನೆ ಒಂದೇ ವರ್ಷದಲ್ಲಿ ನಮಗೆ ಫಸಲು ಬೇಕಾದ್ರೆ ಸಿಗುದಿಲ್ಲ, 4-5 ವರ್ಷದಲ್ಲಿ ಸಿಗ್ಬೇಕು. ಆದ್ರೆ ನಮಗೆ ಖಂಡಿತ ಭೂಮಿ ಒಂದು ಋಣ ಖಂಡಿತ ಇಡುವುದಿಲ್ಲ ನಮಗೆ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಇಗ್ನೇಶಿಯಸ್ ಲೋಬೋ ಅವರೇ. ಸ್ವಯಂ ದುಡಿಯುವಂತಹದ್ದು ಒಂದು ಖುಷಿ, ಮತ್ತು ಬೇರೆ ಯಾರೋ ಅಂಡರ್ನಲ್ಲಿ ಅಥವಾ ಒಂದು ಕೆಲಸವನ್ನು ನೀವು ಮಾಡುವಂತಹ ಒಂದು ಅಗತ್ಯ ಇಲ್ಲ. ಹಾಗೆ ಬೆಳೆ ವೈವಿಧ್ಯತೆಯನ್ನು ಕಾಪಾಡಿದ ನಿಟ್ಟಿನಲ್ಲಿ ಒಂದು ಹೆಚ್ಚಿನ ಒಂದು ಆದಾಯವನ್ನು ಗಳಿಸಬಹುದು, ತೃಪ್ತಿದಾಯಕವಾದಂತಹ ಒಂದು ಜೀವನವನ್ನು ಮಾಡಬಹುದು ಎನ್ನುವಂತಹ ಮಾತನ್ನು ಹೇಳಿದ್ರಿ. ತುಂಬಾ ಸಂತೋಷ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಮೂಡುಬಿದಿರೆಯ ಪ್ರಗತಿಪರ ಕೃಷಿಕರಾದ ಇಗ್ನೇಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕೃಷಿ ಸಾಧಕ ಕೇಪು ಗ್ರಾಮದ ಅಮೈ ಮಹಾಲಿಂಗ ನಾಯ್ಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಕೇಳುಗರೆ, ಅಮೈ ಮಹಾಲಿಂಗ ನಾಯ್ಕ ಬಂಟ್ವಾಳ ತಾಲೂಕಿನ ಅಡ್ಡಿನಡಕ ಸಮೀಪದ ಒಂದು ಪುಟ್ಟ ಊರಿನ ಏಕ ವ್ಯಕ್ತಿ ಸೈನ್ಯ. ಇಂದು ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಗ್ರಾಮೀಣ ಭಾಗದ ಕೃಷಿ ಸಾಧಕ ಅಮೈ ಮಾಲಿಂಗ ನಾಯ್ಕ ಅವರು ಶಾಲಾ ಶಿಕ್ಷಣವನ್ನು ಪಡೆದವರಲ್ಲ. ಆದರೆ ಕಳೆದ 4-5 ದಶಕಗಳಲ್ಲಿ ಅವರು ಬೆಟ್ಟದ ಮೇಲೆ ಸತತ 5 ಸುರಂಗಗಳನ್ನು ತೋಡಿ ವಿಫಲವಾದರೂ ಧೃತಿಗೆಡದೆ ಸತತ ಶ್ರಮದಿಂದ 6ನೆಯ ಸುರಂಗವನ್ನು ಸ್ವತಃ ಕೊರೆದು ನೀರ ಸೆಲೆಯನ್ನ ಒಲಿಸಿಕೊಂಡವರು. ಆ ಮೂಲಕ ಕೃಷಿಯನ್ನ ಹಸಿರಾಗಿಸಿಕೊಂಡವರು. ಇದೊಂದು ಭಗೀರಥ ಪ್ರಯತ್ನವೇ ಸರಿ. ಹಾಗಾಗಿಯೇ ಪತ್ರಕರ್ತ ಶ್ರೀಪಡ್ರಿಯವರು ಮಹಾಲಿಂಗ ನಾಯ್ಕ ಅವರನ್ನು ಕರೆದಿರುವುದು ಏಕವ್ಯಕ್ತಿ ಸೈನ್ಯ ಎಂದು. ಪದ್ಮಶ್ರೀ ಪ್ರಶಸ್ತಿಯ ಮೂಲಕ ಮಹಾಲಿಂಗ ನಾಯ್ಕ ಅವರನ್ನ ದೇಶ ಗೌರವಿಸಿದೆ. ಅವರು ನೀಡುವ ಸಂದೇಶವು ಹಸಿರನ್ನು ಉಳಿಸುವುದಕ್ಕೆ ಮಳೆ ನೀರ ಕೊಯ್ಲನ್ನ ಮಾಡುವಂತಹದ್ದು. ಅಮೈ ಮಾಲಿಂಗ ನಾಯ್ಕ ಅವರನ್ನು ವಿವಿಧ ಸಂಘ ಸಂಸ್ಥೆಗಳು, ಜಿಲ್ಲಾಡಳಿತ ಪುರಸ್ಕರಿಸಿ ಗೌರವಿಸಿದೆ. ಇತ್ತೀಚೆಗೆ ಉಳ್ಳಾಲದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಗೇರು ಉತ್ಸವ ನಡೆದ ಸಂದರ್ಭದಲ್ಲಿ ಮಾಲಿಂಗ ನಾಯ್ಕ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಅವರನ್ನ ಆಕಾಶವಾಣಿಗಾಗಿ ನಾವು ಮಾತನಾಡಿಸಿದೆವು. ಅಮೈ ಮಾಲಿಂಗ ನಾಯ್ಕ ಅವರೇ ನಮಸ್ಕಾರ. ನಮಸ್ಕಾರ. ರಾಷ್ಟ್ರದ ದೊಡ್ಡ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಸಾಕಷ್ಟು ಸನ್ಮಾನಗಳು ಕೂಡ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆ ಏನು? ನಮಗೆ ಅದು ಸನ್ಮಾನ ದೊಡ್ಡ ಮಟ್ಟಕ್ಕೆ ಬಂದು ಅನಿಸಿಕೆ ಬಹಳ ಸಂತೋಷ ಆಗಿದೆ. ಮೋದಿ ಅವರು ನಮ್ಮನ್ನು ಗುರುತಿಸದ ಹೇಳಿದರೆ ದೊಡ್ಡ ಸಂತೋಷ. ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತಂದಿದ್ದಾರೆ. ಹಾಗೆ 40-50 ವರ್ಷಗಳಿಂದ ನಿಮ್ಮ ದುಡಿಮೆ ಮಾಡಿಕೊಂಡು ಬಂದಂತವರು, 70-74 ವರ್ಷ ನಿಮಗೆ. ಈಗ ನಿಮ್ಮ ಒಂದು ಕೃಷಿ ಪರಿಸರ ಹೇಗಿದೆ ನಿಮ್ಮ ಊರಿನಲ್ಲಿ? ಈಗ ನಮ್ಮ ಕೃಷಿ ಅದು ಬರೀ ಬರಡು ಭೂಮಿಯಾಗಿತ್ತು, ಬೆಟ್ಟ ಅದರಲ್ಲಿ ಏನಿಲ್ಲ, ಹುಲ್ಲು ಮಾತ್ರ ಇದ್ದದ್ದು, ಮತ್ತೆ ಏನಿಲ್ಲ ಅದರಲ್ಲಿ. ಅದು ಅಮೆ ಮಾಬಲ ಭಟ್ರು ನಮಗೆ ಕೊಟ್ಟದ್ದು, ಅವರ ಸ್ವಾಧೀನ ಇತ್ತು ಸಾಲ, ಅವರು ಕೊಟ್ಟಿದ್ದಾರೆ. ಅದರ ನಂತರ ನೀರು ಒಂದು 3 ವರ್ಷ ನೀರಿಲ್ಲ ಅದರಲ್ಲಿ. ಅವರು ಹೇಳಿದರೆ ಮನೆಯಿಂದ ತಂದು ಕುಡಿ, ನೀರಿಲ್ಲ. ಹೌದು, ಮತ್ತೆ ಒಂದು 2-3 ವರ್ಷ ಕೆಲಸ ಮಾಡಿ ಮಾಡಿ ಸೊರಂಗ ತೊಡುವುದು, ಮತ್ತೆ ಸಮದಟ್ಟು ಮಾಡುವುದು, ಒಂದೊತ್ತು ಕೂಲಿ ಕೆಲಸಕ್ಕೆ ಹೋಗುವುದು, ಸಂಪಾದನೆ ಊಟಕ್ಕೆ ಆಗುದು, ಕಾಯಕ ಅಂತ ಅಡಿಕೆ ಹೋಗುದು, ತೆಂಗಿನ ಕೀಳುವುದು, ಮತ್ತೆ ಮದ್ದು ಇಡುವುದು, ಈಗ ಜಾಸ್ತಿ. ಅದು ಒಂದೊತ್ತು ಮಾಡಿ ಮತ್ತೆ ಒಂದೊತ್ತು ಮನೆ ಬಂದು 12 ಗಂಟೆ ರಾತ್ರಿವರೆಗೆ ಇದು ದುಡಿಮೆ ರಾತ್ರಿವರೆಗೆ. ಈಗ ಸುರಂಗ ತೋಡ್ಲಿಕ್ಕೂ ಕೂಡ ಇಂಥ ನಿರ್ದಿಷ್ಟವಾಗಿ ಇಂಥ ಸ್ಥಳವೇ ಆಯ್ಕೆ ಮಾಡಿಕೊಳ್ಳುವುದೆಲ್ಲ ಹೇಗೆ? ಇಂಥ ಜಾಗದಲ್ಲಿ ಸುರಂಗ ತೋಡಿದ್ರೆ ನೀರು ಸಿಗ್ತದೆ ಅಂತ ಮೊದಲೇ ಗೊತ್ತಾಗ್ತದೆ ನಿಮಗೆ? ಮೊದಲು ಗೊತ್ತಿಲ್ಲ, ಒಂದು 5 ತೆಗೆದು, ಒಂದೊಂದು ವರ್ಷದಲ್ಲಿ ಒಂದೊಂದು 2 ತೆಗೆದು ಎಲ್ಲ ಫೈಲ್ ಆಗಿದೆ. 6ನ ಸುರಂಗದಲ್ಲಿ ಮತ್ತೆ ಲಾಸ್ಟ್ಗೆ ನೀರು ಸಿಕ್ಕಿದ್ದು ಮೇಲೆ ಹೋಗಿ. ಅದರ ನಂತರ ಎಲ್ಲ ಕೃಷಿ ಆದ. ನೀವು ಸುರಂಗದ ಬಗ್ಗೆ ಹೇಗೆ ಯೋಚನೆ ಮಾಡಿ? ಸುರಂಗವಾಗ ಯಾರು ಸಣ್ಣ ಇಪ್ಪಾಗ ಬೇರೆ ಕಡೆಗೆ ಹೋಗಿದ್ದೇನೆ, ಅದು ನೋಡಿ ನಮಗೆ ಹೇಗೆ ಆಗ್ತದೆ ನೋಡುವ ಅಲ್ಲಿ ಹಾಗೆ ಸಾಧನೆ ಮಾಡಿದ್ದು. ಹಾಗೆ ಸಾಧನೆ ಮಾಡಿದ್ದು ದೇವರ ದಯದ ಹಿರಿಯಕ್ಕ ಆಶೀರ್ವಾದದಲ್ಲಿ ಲಾಸ್ಟ್ಗೆ ನೀರು ಮೇಲಂದ ಸಿಕ್ಕಿದ್ರು. ಎಲ್ಲರೂ ಹೇಳಿದ್ರು ಇನ್ನು ನೀರು ಸಿಕ್ಕಲಿಲ್ಲ. ಅದಕ್ಕೆ ಆನು ಕೆಳಗೆ ದಂಬೆಲ್ ನೀರು ತಂದರೆ ಸಾಲದು, ದಂಬೆಲ್ ಅಲ್ಲಿಂದ ಉಚ್ಚಿವರೆಗೆ ಏನು ಸವಿದ್ದು, ಅವರು ಏನು ಕೆಲಸ ಇಲ್ಲ, ಅಲ್ಲಿ ಇಲ್ಲಿ ಗುಂಡಿ ತೋಡುವುದು ಅದೇ ಕೆಲಸ. ನಾನು ನಮ್ಮ ಜಮೀನಿನಲ್ಲಿ ನೀರು ಬಿದ್ದ ನೀರು ಮಳೆಗಾಲದಲ್ಲಿ ಎಲ್ಲ ಅಲ್ಲಿ ಅಲ್ಲಿ ಇಂಗುವಾಗೆ ಮಾಡಿದ್ರು ಗುಂಡಿ ತೆಗೆದು. ಈ ಸುರಂಗದಿಂದ ಮೇಲ್ಗಡೆಗೆ ನೀರು ಇಂಗು ಹಾಗೆ ಮಾಡಿದ್ರು? ಹೌದು, ಒಂದು 300 ಗುಂಡಿ ತೆಗೆದೆ. ಸಣ್ಣ ಸಣ್ಣದು, ಮತ್ತೆ 2 ಸುರಂಗಕ್ಕೆ ಅದಕ್ಕೆ 2 ಪೈಪ್ ಹಾಕಿ ಸ್ವರ್ಗ ಮುಚ್ಚಿದೆ. ಆದ್ರೆ ಕಲ್ಲು ಕಟ್ಟಿ ಅದಕ್ಕೆ ನೀರು ಮಳೆಗಾಲ ಎಲ್ಲ ಅದಕ್ಕೆ ಸ್ಟೋರ್ ಮಾಡ್ತೇನೆ. ಓಹೋ, ಮಳೆಗಾಲ ನೀರು ಕೂಡ ಅದರೊಳಗಡೆ? ಅದರ ಒಳಗೆ ಎಲ್ಲ ಹಾಗೆ ಮಾಡಿದ್ದೇನೆ. ಅದು ಬರೇ ಕುಸಿತಲ್ಲ ಆಗುದಿಲ್ವ? ಆಮೇಲೆ ಆಗ್ತದೆ, ನೀರು ಸಿಕ್ಕಿದಾಗಲೇ ಹೋಗಿದ್ವಿ. ಒಂದು 2 ಸಲ ನಾನು ಅದರ ಒಳಗೆ. ಸ್ವಲ್ಪ ಈಗ ಈ ಸುರಂಗ ತೋಡುವ ಬಗ್ಗೆ ಹೇಳಿ, ಎಷ್ಟು ಕಷ್ಟ ಅಂತ ಹೇಳಿ. ಈಗ ಸ್ವಲ್ಪ ಸ್ವಲ್ಪವೇ ಮುಂದೆ ಹೋಗ್ಬೇಕು, ಅದರಲ್ಲಿ ಬೆಳಕು ಇರುವುದಿಲ್ಲ, ಗಾಳಿ ಬೆಳಕು ಇರುವುದಿಲ್ಲ. ಅದಕ್ಕೆ ಈಗ ದೊಡ್ಡ ಸುರಂಗಕ್ಕೆ 7 ದೀಪ ಮಾಡಬೇಕು, ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯ ದೀಪ? ಹೌದು, ಚಿಬ್ಳೆ. ಅದು 7 ಬೇಕು. 7 ಕಷ್ಟ ಅಲ್ಲ, ಮಣ್ಣು ಹೊರ ತರ್ಲಿಕ್ಕೆ 7 ದೀಪ ಮಾಡಬೇಕು. ಹಾಗೆ ಮಾಡಿ ತಗೋದು ಕೆಲಸ ತುಂಬಾ ಕಷ್ಟ. ಸುರಂಗ ಸಿಕ್ಕಿದ ಮೇಲೆ ಅದು ಅದನ್ನ ಯಾವುದು ಇದಿಲ್ಲ, ಅಷ್ಟು ಖುಷಿ ಆಗ್ತದೆ. ಸೊರಂಗದ ನೀರು, ಮಣ್ಣಿನ ನೀರು, ಅದು ಕುಡಿಯೋಳು ಎಲ್ಲದಕ್ಕೆ ಅದು ಫಸ್ಟ್. ಬಾಟ್ಲ್ ನೀರಿಗಿಂತಲೇ ಎಷ್ಟೋ ಒಳ್ಳೆದು, ಎಷ್ಟು ಒಳ್ಳೇದು. ಬಾವಿಯಿಂದ ಆದಿತ್ತು, ಅದು ಅಷ್ಟು ಒಳ್ಳೇದಲ್ಲ, ತುಂಬಾ ಹಾಳ ಹೋಗಿದೆ. ಮತ್ತೆ ಬೋರ್ನ ಏನು ಪ್ರಯೋಜನ, ಬೋರ್ವೆಲ್ನಲ್ಲೆಲ್ಲ ಸ್ವಲ್ಪ ಇದು. ಹೌದೌದು, ಹಾಗೆ ಇದು ಸೊರಂಗ ನೀರು ಕುಡಿಯಲು ಬಹಳ ಟೇಸ್ಟು, ಅದರಲ್ಲಿ ಒಂದು ಸತ್ವ ಅಂತ. ಈಗ ಸುರಂಗ ತೋಡುವ ಸಮಯದಲ್ಲಿ ಕಲ್ಲು, ಪಾದೆ ಕಲ್ಲು ಎಲ್ಲ ಸಿಗುದಿಲ್ಲ, ಸಿಕ್ಕುದು ಎಂತ ಮಾಡುದು? ಅದು ಅದರಲ್ಲಿ ನೀರು ಸಿಕ್ಕಿದ್ರೆ ಅದು ಬಂದು ಮಾಡುದು, ಬಂದು ಮಾಡಿ ಮಳೆಗಾಲದ ನೀರು ಅದಕ್ಕೆ ಸ್ಟೋರ್ ಮಾಡುದು. ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದು? ಇಲ್ಲ ಇಲ್ಲ, ಕಲ್ಲು ಸಿಕ್ಕಿದಾರೆ ಅಲ್ಲ, ಬಂಡೆಗಳು ಸಿಕ್ಕಿದರೆ ಆಗುದು. ಈಗ ಮೊದ್ಲೇ ಸುರಂಗ ತೊಡೋದಕ್ಕಿಂತ ಮೊದ್ಲೇ ಬಂಡೆಗಳು ಸಿಗ್ತದೆ ಇಲ್ವ ಅಂತ ಗೊತ್ತಾಗುದಿಲ್ಲ. ಇಲ್ಲ ಇಲ್ಲ, ಮತ್ತೆ ಒಂದು 20-30 meters ಹೋಗುವಾಗ ಬಂಡೆಗಳು ಸಿಗ್ತದೆ. ನೀರು ಸಿಕ್ಲಿಲ್ಲ, ಅದಕ್ಕೆ ಹಾಗೆ ಪೈಪ್ ಮಾಡಿದ್ವಿ. ಅದು ಬಾವಿಂದ ಅದಕ್ಕೆ ಮತ್ತೆ ನೀರು ಸ್ಟೋರ್ ಮಾಡ್ಲೇ ಬಿಟ್ಟದ್ದು ಮಳೆಗಾಲ ಎಲ್ಲ. ಈಗ ನಿಮ್ಮ ಡೆಲ್ಲಿ ಪ್ರವಾಸದ ಅನುಭವ ಹೇಳಿ. ಈಗ ರಾಷ್ಟ್ರಪತಿಯಿಂದ ನೀವು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡ್ರೆ ಆ ಸಂದರ್ಭವನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅದು ಡೆಲ್ಲಿಗೆ ಹೋಗ್ಲಿಕ್ಕೆ ಅದು ನಮಗೆ ಅದು ಸಿಗ್ತದೆ ನಮಗೆ ಏನು ಮಾಹಿತಿ ಇಲ್ಲ ಇಲ್ಲ. ಮತ್ತೆ ನಾವು ಅದು ಸಿಕ್ಕುದು ನಮಗೆ ಕನಸು ಕಾಣಲಿಲ್ಲ, ಕನಸು ಮಾಡಲಿಲ್ಲ ಇಲ್ಲ. ಅದು 2004 ವಾರಣಾಸಿ ಮೂರ್ತಿ ಕೃಷ್ಣಮೂರ್ತಿ ಅವರು ನಮಗೆ ಗುರುತಿಸಿದ ಅವರು ಫಸ್ಟ್ ಗೆ ಇದ್ದರು. ಅವರು ಗುರುತಿಸಿದ ಫಸ್ಟ್ ಗೆ ಕೃಷಿ ಪಂಡಿತ ಪ್ರಶಸ್ತಿ ಎಲ್ಲ ಬಂತಲ್ಲ, ಬಂತು ಬಂತು ಅದು ಗುರುತಿಸೋದ. ಅರ್ಧ ನಂತರ ಹಲವಾರು ಪ್ರಶಸ್ತಿ ಎಲ್ಲ ಬಂದಿದೆ. ಈಗ ಒಂದು 60 ಮೇಲೆ ಆಯ್ತು. ಹಾಗೆ ಈಗ ಡೆಲ್ಲಿ ಪ್ರವಾಸದ ಬಗ್ಗೆ ಹೇಳಿ, ಅಲ್ಲೇ ಅನುಭವ. ಡೆಲ್ಲಿ ಅನುಭವ ಹೇಗೆ ಹೋಗ್ಬೇಕು ಅಷ್ಟೇ. ಫ್ಲೈಟ್ ಅಲ್ಲಿ ಹೋದ್ರಿ? ಹೌದು, ಹೋಗಿ ಹೇಗೆ ಎಲ್ಲ ಉಂಟು ನೋಡ್ಬೇಕು ಅಷ್ಟೇ. ಈಗ ರಾಷ್ಟ್ರಪತಿ ಎದುರುಗಡೆಯಿಂದ ಒಂದು ಪದ್ಮಶ್ರೀ ಅಂತ ಪ್ರಶಸ್ತಿ ಪಡೆಯುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಂತ? ಬಹಳ ಖುಷಿ ಆಗ್ತದೆ. ಅಲ್ಲಿ ಹೋಗ್ಲಿ ಹೋಗಿ ಡೆಲ್ಲಿಗವರಿಗೆ ಹೋಗ್ಲಿಕ್ಕೆ ಚಾನ್ಸ್ ಉಂಟು, ಅಲ್ಲಿ ಒಂದು ಖುಷಿ ಆಗ್ತದೆ. ಅದು ನಮ್ಮ ಇದರಲ್ಲಿ ಅಲ್ಲ, ಅದು ಹಿರಿಯಕ್ಕೆ ಆಶೀರ್ವಾದ. ಮತ್ತೆ ವಾರಣಾಸಿ ಅವರು ಗುರುತಿಸಿದ ಮೇಲೆ ಇದೆಲ್ಲ ಇಷ್ಟೆಲ್ಲ ಆಗಿದ್ದು. ಹಾಗೆ ಈಗ ಬೇರೆ ಬೇರೆ ಸನ್ಮಾನಗಳನ್ನು ನಿಮ್ಗೆ ಸನ್ಮಾನ ಮಾಡ್ತಾರಲ್ಲ, ಅಂತ ಸಂದರ್ಭದಲ್ಲಿ ನೀವು ಮಾತಾಡ್ತೀರಾ ಅವರಿಗೆ? ಇದು ಜನರಿಗೆ ಏನಾದ್ರು ಒಂದು ಸಂದೇಶ ಕೊಡ್ತೀರಾ? ಸಂದೇಶ ಕೊಡ್ತೇವೆ ಸ್ವಲ್ಪ ಸ್ವಲ್ಪ. ಹೇಳ್ತೀರಿ? ಈ ನೀರಿಂಗಿಸುವ ಬಗ್ಗೆ ಅದು ಮೊದಲ ಆಗ್ಬೇಕು. ಏನು ಹೇಳಿದ್ರೆ ಇನ್ನು ಒಂದು 10 ಕಾಲಿದ್ದಾರೆ, ನೀರು ಕುಡಿಯೋ ನೀರು ಕುಡಿಯೋ ಕಷ್ಟ. ಅದು ಮಾಡಿದ್ದಾರೆ, ಎಲ್ಲ ಮಳೆ ಬಂದರೆ ನೀರೆಲ್ಲ ಭೂಮಿಗೆ ಒಳಗಡೆ ಮಾಡಿದ್ದಾರೆ. ನೀರಿಗೆ ನಮಗೆ ಏನು ಸಮಸ್ಯೆ ಬರ್ಲಿಕ್ಕಿಲ್ಲ, ಇಲ್ಲಾದ್ರೆ ನೀರಿಗೆ ಆಗಿ ಹೋರಾಟ ಮಾಡುವುದು ಒಂದು 10-5 ಅದು ಮೊದಲು. ಮತ್ತೆ ಕುಡಿಯಲ ನೀರು ಮೊದಲು, ಅದರ ಕೃಷಿ ಕೃಷಿ ಆದ್ಯತೆ ಮೊದಲು ಕೊಡ್ಬೇಕು. ಎಂತ ಕೃಷಿ ಎಂತದಾದಿತ್ತು, ತೆಂಗಿನ ಮರ, ಅಡಿಕೆ, ಕಾಳುಮೆಣಸು, ಕೊಕ್ಕೋ, ಎಂತ ತರಕಾರಿಯೋ. ನಾವು ತರಕಾರಿ ಸಮೇತ ಮಾಡ್ತೇವೆ ಮನೆಯಲ್ಲಿ. ಚೀಫ್ ಅಡ್ರೆ ಒಂದು ಲೇಖನ ಸರ್ವೆ ಬರ್ದಿದ್ದಾರೆ. ಕೃಷಿ ಅಂದ ತಕ್ಷಣ ಒಂದಲ್ಲ ನೀರು ಬೇಕೇ ಬೇಕು, ನೀರಿನ ಮಿತ ಬಳಕೆ ಆಗ್ಬೇಕು, ಪೋಲಾಗಬಾರ್ದು. ನಾವು ಒಂದು ಅಡಿಕೆ ಮರಕ್ಕೆ 15 liters ನೀರು ಹಾಕೋದು, ಒಂದು ಅಡಿಕೆ ಮರಕ್ಕೆ ಇಡೋದು, ತೆಂಗಿನ ಮರಕ್ಕೆ 30 liters ಏನಾಗೆ ಅದು ಸಾಕಾಗುತ್ತೆ ಅಷ್ಟು. ಅದಕ್ಕೆ ಕೆಲವರು ಹೊತ್ತು ಒಂದು ಹೊತ್ತು ಬಿಟ್ಟರೆ ಸಾಯಂಕಾಲವರೆಗೆ ನೀರು ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಜಾಸ್ತಿ. ಅದ ಒಂದು ಮರಕ್ಕೆ 15 liters ನೀರು ಕೊಟ್ಟರೆ ಸಾಕು ಸಾಕಾಗುತ್ತೆ. ನಮ್ಮ ಮರಕ್ಕೆ ಅಷ್ಟೇ ಕೊಡ್ಬೋದು, ಏನು ತೊಂದರೆ ಆಗ್ಲಿ ಇಷ್ಟವರೆ.